ನಮಗೆ ಒಂದು ಸ್ವಲ್ಪ ಸೂಚನೆಯನ್ನ ಕೊಟ್ಟಿದ್ರೆ ಸಾಕಿತ್ತು, ನಿನ್ನ ಅರ್ಹತೆಗೆ ತಕ್ಕ ಉದ್ಯೋಗವನ್ನ ಕೊಡಿಸಬಹುದಿತ್ತು. ಅದರ ಬದಲಿಗೆ ಸಾರಥಿತನದಂತ ಹೀನ ವೃತ್ತಿಯನ್ನ ಹಿಡಿದು ನಿನ್ನ ಮಾನವನ್ನಷ್ಟೇ ಅಲ್ಲ ಮಾದ್ರ ದೇಶದ ಮಾನವನ್ನು ಕಳೆದೆಯಲ್ಲ, ನಿನ್ನ ಬಗೆಯ ಅನುಕಂಪ ನನಗೆ. ಹೇಳು ಶಲ್ಯ, ಯಾಕೆ ಹೀಗಾಯ್ತು ಹೇಳು. ಕೃಷ್ಣ, ರಾಜಕೀಯ ರೂಪವನ್ನೊಳಗೊಂಡು ನನ್ನನ್ನ ಪ್ರಶ್ನಿಸ್ತಾ ಇದ್ದೀಯ, ನಿನ್ನ ಬಗೆಗೂ ನನ್ನಲ್ಲಿ ಕೆಲವೊಂದು ಪ್ರಶ್ನೆಗಳಿವೆ. ಏನು ಕೇಳು. ಕರ್ಣನ ಬಂಡಿಯನು ಶಲ್ಯ. ನೀನಾಡಿದ ಮಾತು ನಿಜ. ಹ, ಈ ಸಾರಥಿತನ ಎಂಬುದು ಹೀನ ವೃತ್ತಿ ಎಂಬುದರಲ್ಲಿ ಸಂಶಯವಿಲ್ಲ. ಏನು ಮಾಡೋಣ? ಏನು ನನ್ನ ಪ್ರಾರಬ್ಧ? ಹ, ಕೌರವನ ಪಕ್ಷವನ್ನು ಸೇರುವಾಗ ಇದ್ದ ನಿರೀಕ್ಷೆಯೇ ಬೇರೆ. ಓಹೋ, ಇಲ್ಲಿ ನಡೆದದ್ದೇ ಬೇರೆ.

ಅರ್ಜುನ, ನಿಂತು ನೋಡುವುದೇನು? ಪಾಶುಪತಾಸ್ತ್ರವನ್ನು ಪಡೆದಾಗ ಅದರೊಂದಿಗೆ ಪಾರ್ವತೀದೇವಿಯು ಕರುಣಿಸಿದಂತ ಅಂಜನ ಶರವನ್ನ ಕರ್ಣನ ಮೇಲೆ ತೆಗೆದು ಹೊಡೆ. ಅದರಿಂದಲೇ ಕರ್ಣನ ಅವಸಾನವಾಗ್ತದೆ. ಕೃಷ್ಣ, ನಿನ್ನ ಮಾತಿನಂತೆ ಅಂಜನಾಸ್ತ್ರವನ್ನು ಪ್ರಯೋಗಿಸುತ್ತಿದ್ದೇನೆ. ಕರ್ಣ, ಸಿದ್ಧನಾಗು. ದ್ಯುಮಣಿ ಕರ್ಣ, ದ್ಯುಮಣಿ ಸಹಿತ ಸ್ತಮಿಸೆ ಕಮಲಿನಿ ಕೌರವನ ಮುಖ ಕಮಲ ಬಾಡಿತು. ತಿಮಿರ ಹೆಚ್ಚಿತು ಶೋಕ ತಮದೊಡನೆ, ತಿಮಿರ ಹೆಚ್ಚಿತು ಶೋಕ ತಮದೊಡನೆ. ಆ ಅರ್ಜುನ, ಕೃಷ್ಣ, ನಿನ್ನ ಮಾತಿನಂತೆ ಕರ್ಣನ ಅವಸಾನವಾಯಿತು, ಸೂರ್ಯನ ಅಸ್ತಮಾನವೂ ಆಯಿತು. ಈ ಸುದ್ದಿಯನ್ನ ಧರ್ಮರಾಜನಿಗೆ ಹೇಳೋಣ. ನಡೆ ನಡೆ. ಕರದೊಳು ಪರಶು ಪಾಶಾಂಕುಶಧರನಿಗೆ ಹರುಷಧಿ ಭಕ್ತರ ಪರೇವವಗೆ ಭೂಷಣನ ಕುಮಾರ ಗಜವದನನ ಚರಣ ಕಮಲಕ್ಕೆ ಆರತಿ ಎತ್ತಿರೆ ಆರತಿ ಬೆಳಗಿರೆ. ಗಜಮುಖದವಗೆ ಗಣಪಗೆ ಓತೋದಿಂದ ತಾಮ್ ಈಗ ಕೇಳಿ ಬಾಳಪ್ಪ ಹುಕ್ಕೇರಿ ಅವರ ಜಾನಪದ ಗೀತೆಗಳನ್ನ. ನಮ್ಮ ಹಳ್ಳಿಯೂರ ನಮಗ ಪಾಡ, ನಮಗ ಪಾಡ, ಯಾತಕ್ಕವ್ವ ಶಾರ ಊರ ಬ್ಯಾಡ. ಊರ ಮುಂದಕ್ಕೆ ನೀರಿನ ಹಳ್ಳ, ಬೇವು ಮಾವು ಹುಡುಗಲ ಮರ ಚಳ್ಳ, ದಂಡಿ ಗುಂಟ ನೋಡ ನೆಳ ನೆಳ್ಳ. ನೀರ ತರುವಾಗ ನೀರ ತರುವಾಗ ನೀರ ತರುವಾಗ ಗಣಿ ತರ ತೋಡ, ಯಾತಕ್ಕವ್ವ ಶಾರ ಊರ ಬ್ಯಾಡ. ನಮ್ಮ ಹಳ್ಳಿಯೂರ ನಮಗ ಪಾಡ, ನಮಗ ಪಾಡ, ಯಾತಕ್ಕವ್ವ ಶಾರ ಊರ ಬ್ಯಾಡ. ಕಟ್ಟಿ ಮ್ಯಾಲ ಕಾಳಿನ ಚೀಲ, ಕಟ್ಟಿ ಮ್ಯಾಲ ಕಾಳಿನ ಚೀಲ, ನಡು ಮನಿಯಾಗ ಕಳಗಿಯ ಸಾಲ, ತುಂಬಿ ಸೂಸ ತಾವ ಗಡಗಿ ಅಡಕಲ. ಖಾಲಿ ಇಲ್ಲವ್ವ ಖಾಲಿ ಇಲ್ಲವ್ವ, ಒಂದ ಮನಿ ಮಾಡ, ಯಾತಕ್ಕವ್ವ ಶಾರ ಊರ ಬ್ಯಾಡ. ನಮ್ಮ ಹಳ್ಳಿಯೂರ ನಮ್ಗ ಪಾಡ, ನಮ್ಗ ಪಾಡ, ಯಾತಕ್ಕವ್ವ ಶಾರ ಊರ ಬ್ಯಾಡ. ಹೈನ ಜಮ್ಮಿ ಹಾಲ ಸಮುದ್ರ, ಹೈನ ಜಮ್ಮಿ ಹಾಲ ಸಮುದ್ರ, ಎಟ್ಟು ತಿನ್ನಾಕಿನಿ ಕೆನಿ ಕೆನಿ ಮಸರ, ಮಜ್ಗೆ ಒಯ್ತಾರ ಊರಂತೂರ, ಸುಲಕ್ಕೊಂದ ಬಂಗಾರ ಬಳಿ ತೋಡ, ಯಾತಕ್ಕವ್ವ ಶಾರ ಊರ ಬ್ಯಾಡ. ನಮ್ಮ ಹಳ್ಳಿಯೂರ ನಮ್ಗ ಪಾಡ, ಯಾತಕ್ಕವ್ವ ಶಾರ ಊರ ಬ್ಯಾಡ. ಕುಡುಯತ್ತು ಕುಡುಯತ್ತು ಹಕ್ಕಿಗೆ ಸಿಂಗರ, ಸಿಂಗರ ಕುಡುಯತ್ತು ಹಕ್ಕಿಗೆ ಸಿಂಗರ, ಸಿಂಗರಿನ ತಿರುತ್ತವ ಪೂರ, ಎತ್ತು ಅಲ್ಲ ಅವು ನಮ್ಮ ಮನಿ ದೇವ್ರ, ಬಸವಣ್ಣಿರದಂತ ಮನೆಯದು ಕಾಡ, ಯಾತಕ್ಕವ್ವ ಶಾರ ಊರ ಬ್ಯಾಡ. ನಮ್ಮ ಹಳ್ಳಿ ನಮ್ಮ ಹಳ್ಳಿಯೂರ ನಮ್ಗ ಪಾಡ, ನಮ್ಗ ಪಾಡ, ಯಾತಕ್ಕವ್ವ ಶಾರ ಊರ ಬ್ಯಾಡ. ಊರ ಮುಂದ ಊರ ಮುಂದ ಸೀಮಿ ಸೀಮಿಯ ಬರ್ಮಾ ಊರ ಮುಂದ ಸೀಮಿಯ ಬರ್ಮಾ ಕಾಳು ಮಾಡ್ತಿರ್ತಾರ ಶ್ರೀ ಬಲ ಭೀಮ ನಿರ್ದೇವ್ತಿ ಗುಡಿ ಎಲ್ಲಮ್ಮ ಇವರ ಕರುಣ ಇವರ ಕರುಣ ತಪ್ಪಿದರೆಲ್ಲ ಕೇಡ ಯಾತಕವ ಶಾರ ಊರ ಬ್ಯಾಡ ನಮ್ಮ ಹಳ್ಳಿಯೂರ ನಮ್ಗ ಪಾಡ ನಮ್ಗ ಪಾಡ ಯಾತಕವ ಶಾರ ಊರ ಬ್ಯಾಡ ಶಾರ ಊರ ಬ್ಯಾಡ ಶಾರ ಊರ ಬ್ಯಾಡ ಮಾತಿನೊಳಗು ಕಥೆಯೊಳಗು ಶುದ್ಧವಿರುವುದೇ ಮಡಿ